ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರಿ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರಿ, ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂಥ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರಿ. ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಕಸ್ತೂರಿ ತಿಲಕದಿ ಕೊಳೆವಲಲಾಟ, ಕಿಸ್ತಿಲಿ ಕೊಳಲ ಊದುವ ಓರೆ ನೋಟ, ಕೌಸ್ತುಭ ಎಡಬಲದಲ್ಲಿ ಓಲ್ಯಾಟ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರಿ. ಮಘಮಘಿಸುವ ಸೊಬಗಿನ ಸುಳಿ ಗುರುಳು, ಮಘಮಘಿಸುವ ಸೊಬಗಿನ ಸುಳಿ ಗುರುಳು, ಜಿಗುರು ತುಲಸಿವನ ಮಾಲೆಯ ಕೊರಳು, ಬಗೆ ಬಗೆ ಹೊನ್ನ ಮುದ್ರಿಗೆ ಇಟ್ಟ ಬೆರಳು, ಸೊಬಗಿನ ನಾಭಿಯ ತಾವರೆಯರಳು, ಕೃಷ್ಣಮೂರ್ತಿ ಕಂಡ ಮುಂದೆ ನಿಂತಿದ್ದಂತೀರಿ. ಉಡುದಾರ ವಡ್ಯಾಣ ಸಕಲಾಭರಣ, ಉಡುದಾರ ವಡ್ಯಾಣ ಸಕಲಾಭರಣ, ಬೆಡಗು ಪಿತಾಂಬರ ಶತರ ವಿಕಿರಣ, ಕಡಗಗರಿ ಪೆಂಡೆಗಳ ನಿಟ್ಟ ಚರಣ, ಒಡೆಯ ಪುರಂದರ ವಿಠಲನ ಕರುಣ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತೀರಿ, ನಿಂತಿದ್ದಂತೀರಿ.